ಭತ್ತ ಬೆಳಿತೀನಿ ಅಂತ ಅಂದ್ರಲ್ಲ, ಎಷ್ಟು ವರ್ಷದಿಂದ ಭತ್ತ ಬೆಳಿತಿದ್ರಿ? ಭತ್ತ 25 ಅದೇ ನಮ್ಮನೆಯವ್ರು ತೀರೋತ್ತಾವಳಿಂದ ನಾನೇ ಬೆಳಿತಾ ಇರೋದು. 7 ಗುತ್ತಿಗೆ ಗದ್ದೆ ಮಾಡ್ತಿದ್ದೆ, ಈಗ ಈ ವರ್ಷ 3 ಮಾಡ್ತಾ ಇದೀವಿ, ಬೇಡ ಆಗಲ್ಲ ಅಂತ ಸಾಕು ಅಂತ. ನಿಮ್ದು ಅಂತ ಹೇಳಿ ಎಷ್ಟಿದೆ ಭತ್ತ? ನಮ್ದು ಅಂತ 2 ಐತಿ. 2 ಗದ್ದೆ ಇದೆ, ಅದ್ರ ಜೊತೆ 1 ಎಕ್ಸ್ಟ್ರಾ ಮಾಡ್ಕೊಳ್ತೀರಿ? 1.5 ಎಕ್ಸ್ಟ್ರಾ ಮಾಡ್ಕೊಂಡ್ ಮಾಡ್ತಾ ಇದೀವಿ. 7 ಮಾಡ್ತಿದ್ದೆ ಅಂತ ಹೇಳಿದ್ರಲ್ಲ, ಕಷ್ಟ ಆಯ್ತಿರಲ್ಲ ಒಬ್ರೆ ಮಾಡಕ್ಕೆ? ಹಾಗಾದ್ರೆ ಅಂದ್ರೆ ಏನ್ ಮಾಡೋದು, ಜನ ಮಾಡ್ಕೊಂಡ್ ಮಾಡಿವಿ, ಕುಯ್ಯಕ್ ಹೊರ ಕಷ್ಟ ಆಯ್ತು ಅಂತಾನೆ ಈಗ ಬಿಟ್ಟು ಹಾಕಿದ್ವಿ ಗದ್ದೆಗಳ. ಈಗ ಒಂದ್ 3 ಮಾಡ್ಕೊಳ್ತೀರಿ? 7 ಹಸುಗಳಿದ್ದ ಸಾಲಕಲ ಹುಲ್ಲು ಅಂತ ಹೇಳಿ 7 ಮಾಡ್ತಿದ್ದೆ ಗದ್ದೆಯ. ಈಗ ದನಗಳು ಕಡಿಮೆ ಆದ, ಮಾಡಕ್ ಹಾಕಲ್ಲ ಅಂತ ಬಿಟ್ಟು ಹಾಕಿದ್ವಿ. ಯಾವ ಭತ್ತ ಬೆಳಿತೀರಿ? ತುಂಗಾ. ತುಂಗಾ ಮೊದ್ಲೆಲ್ಲ ಯಾವ ಭತ್ತ ಬೆಳಿತಿದ್ರಿ ಹಳೆ ಕಾಲದಲ್ಲಿ? ಕ್ಯಾಸರಿ ಭತ್ತ ಮತ್ತೆ ನಂಬರ್ KHPT ಅನ್ನ ಅದೊಂದ್ ಬೆಳಿತಿದ್ವಿ, ಇದು ಇಂಟರ್ನ್ ಬೆಳಿತಿದ್ವಿ. ಈಗ ತುಂಗಾ ಒಂದೇ ಮಾಡಿರೋದು. ಈ ಸ್ವಲ್ಪ ಹಂಗ ನೋಡಿದ್ರೆ ಭತ್ತನೇ ಜಾಸ್ತಿ ಬೆಳೆಯೋದು ನೀವು? ಹೌದು. ಬೇರೆ ಬೆಳೆಗಳಿಗೆ ನೋಡಿದ್ರೆ ಮಾಡ್ತೀವಿ, ಸ್ವಲ್ಪ ಮಾಡ್ಕೋತೀವಿ. ಗದ್ದೆ ಕೆಲಸ ಏನೇನು ಇರುತ್ತೆ, ಮತ್ತೆ ಕೆಲಸ ಮಾಡಕ್ ಜನ ಎಲ್ಲ ಸಿಗ್ತಾರ ಹೇಳಿ? ಹೆಂಗೆ ಅಂದ್ರೆ ಮಾಡ್ಕೋಬೇಕು, ಜನ ಕರಿಬೇಕು, ತ್ಯಾವ್ರ ಕಡಿಯೋದು, ಮಣ್ಣಿಡೋದು, ಅಡಮಣ ಹಾಕೋದು, ಅಷ್ಟಕ್ಕೆ ಗಂಡಾಳ್ ಮಾಡ್ಕೋತೀವಿ. ಇನ್ ಬಾಕಿ ಮಿಕ್ಕಿದ ಕೆಲಸ ಎಲ್ಲ ನಾನೇ ಹೆಣ್ಣಾಳ್ ಕರ್ಕೊಂಡ್ ಮಾಡ್ತೀನಿ, ಗದ್ದೆ ಪ್ಯಾಚ್ ಹಾಕೋದು, ನೋಡೋದೆಲ್ಲಾನು, ಕಳೆ ತೆಗಿಯೋದು, ಸ್ವಂತ ನಾವೇ ಮಾಡ್ಕೋತೀವಿ. ಮೈಯಾಳ್ ಮಾಡ್ಕೊಂಡು. ಮುಯ್ಯಾಳ್ ಹೆಂಗ್ ಮಾಡ್ಕೋತೀರಿ ಇಲ್ಲಿ? ಮುಯ್ಯಾಳ್ ಅಂದ್ರೆ ನಾವ್ ಹೋಗಿ ಮಾಡ್ಕೊಡ್ತೀವಿ, ಅವರು ಬಂದ್ ಮಾಡ್ಕೊಡ್ತಾರೆ. ಈಗ ನೀವ್ ಒಂದ್ ದಿವಸ ಹೋದ್ರೆ ಒಬ್ರು ಒಂದಿಸ್ಬರ್ತಾರೆ? ಹಿಂಗ್ ಎಷ್ಟು ಮುಯ್ಯಾಳು ಮಾಡ್ಕೋತೀರಿ? ಒಂದ್ ಮಾಡ್ಕೋತೀವಿ, ಒಂದ್ 7-8 ಮುಯ್ಯಾಳ. ಎಕರೆಗೆ ಒಂದ್ 8 ಆಳು ಬೇಕು, ಅಷ್ಟ 8 ಆಳಿಗೆ ನಾವೊಂದ್ 4-5 ಆಳು ಹೋತೀವಿ, ಅವ್ರೊಂದ್ 2-3 ಆಳು ಬರ್ತಾರೆ. ಹಂಗಾಗಿ ಅದ್ರಲ್ಲೇ ಕೆಲಸ ಆಗ್ತಾ ಇದೆ. ದುಡ್ಡು ಕೊಡ ಅಂತದ್ದು, ಕೂಲಿ ಕೊಡ ಅಂತದ್ದು, ಆ ತರದೆಲ್ಲ ಏನಿಲ್ಲ? ಏನಿಲ್ಲ. ಈಗ ಮುಯ್ಯಾಳಿಗೆ ಹೋದಾಗ ಊಟ ತಗೊಂಡ್ ಹೋಗ್ತಿವಿ, ಮಾಡ ಅಂತ ಮನೇಲಿ ಊಟ ಮಾಡ್ತೀವಿ. ಈಗ 8 ಆಳು ಸಾಕಾಗುತ್ತ ನಾಟಿ ಮಾಡಕ್ಕೆ? ಎಕರೆಗೆ 8 ಆಳು ಬೇಕು, ಮುಂಚೆಗೆ 6 ಆಳು ಬೇಕು, ಈಗ 8 ಆಳು ಮಾಡ್ಕೊಂಡವ್ರೆ. ಮೊದ್ಲೆಲ್ಲ 6 ಆಳಿಗೆ ನಡ್ತಾ ಇದ್ರು, ಈಗ 8 ಆಳು. ಹಂಗಾಗಿ ಮಿಷಿನ್ ನಾಟಿಗೆ ಮಾಡೋಣ ಅಂತ ನಾವು ಎಸ್ಟಿಮೇಟ್ ಮಾಡ್ಕೊಂಡು ಮಿಷಿನ್ ನಾಟಿನೇ ಮಾಡ್ತಾ ಇದ್ವಿ. ಈ ಮಿಷಿನ್ ನಾಟಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? 6-7 ವರ್ಷ ಆಯ್ತು. 6-7 ವರ್ಷದಿಂದಲೂ ಮಿಷನ್ ಅಲ್ಲೇ ಮಾಡ್ತೀರಿ? ಹೀಟ್ ಹೊಡಿತಿದ್ದೆ ಆಗ, ಈಗ ಹೀಟ್ ಹೊಡಿಯಕಾಗಲ್ಲ. ಈಗ ಮಿಷನ್ ಅಲ್ಲಿ ಮಾಡೋದು ಅನುಕೂಲ ಅಂತೀರೋ? ಅದ್ರಲ್ಲೇ ಭತ್ತನ ಇಳುವರಿ ಬರುತ್ತೆ, ಅನುಕೂಲನ ಆಗುತ್ತೆ, ಜನ ಬೇಡ ಜಾಸ್ತಿಯ. ಒಂದಾಳಿದ್ರೆ ಸಾಕು ಸಸಿ ಕೊಡಕ್ಕೆ, ನಾವೇ ಗದ್ದೆ ನಾಟಿ ಮಾಡ್ತೀವಿ. ನೀವೇ ಗದ್ದೆ ನಾಟಿ ಮಾಡ್ಕೊಂಡು ಹೋಗ್ತೀರಿ? ಅದೇ ಸಸಿ ಕೊಟ್ಕೊಂಡು ಅವನೊಬ್ಬ ನಡಕ್ ಬರ್ತಾರೆ, ಅವರಿಗೆ ನಾವು ಸಸಿ ಕೊಡ್ತೀವಿ ಒಂದಾಳು. ಒಬ್ರು ಸಸಿ ಸರಬರಾಜ್ ಮಾಡಿದ್ರೆ ಉಳಿದವರೆಲ್ಲ ಇಟ್ಕೊಂತೀವಿ. ಇಲ್ಲ ದಿವಸ ಮಿಷಿನ್ ಬಂದಿಸ ಒಂದಾಳು ಕೊಡ್ತೀವಿ. ಭತ್ತದ ಬೆಳೆ ಬಾರಿ ಚೆನ್ನಾಗಿ ಬರಬೇಕು ಅಂತ ಅಂದ್ರೆ ಏನೇನ್ ಕೆಲಸ ಮಾಡ್ಬೇಕು ಅಂತ? ಏನೇನ್ ಧನಿನ ಗೊಬ್ಬರ ಹಾಕ್ಬೇಕು, ಇನ್ನೇನು ಕಳೆ ತೆಗಿತೀವಿ. ಈಟ್ ಹೊಡಿಬಹುದು, ಈಟ್ ಹೊಡೆದು ಇನ್ನೂ ಚೆನ್ನಾಗ್ ಬರುತ್ತೆ. ಈಟ್ ಹೊಡಿಯಕ್ ನಮಗ್ ಆಗಲ್ಲ, ಜನ ಬರಕಲ್ಲ, ಅದನ್ನ ನಿಲ್ಸಿದ್ವಿ ವರ್ಷ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಗೊಬ್ಬರ ಬೆಸ ಹಾಕ್ಬಿಡ್ತೀವಿ, ಧನಿನ ಗೊಬ್ಬರವ ಇನ್ನೇನು ಹಾಕಲ್ಲ. ಧನಿನ ಗೊಬ್ಬರ ಬೆರ್ಸ ಹಾಕ್ತೀರಿ? ಈ ಮೊದ್ಲಿಂದಲೂ ಸಾವಯವ ಕೃಷಿನೇ ಮಾಡ್ತೀರಾ ನೀವು? ಹೆಂಗೆ? ಮೊದ್ಲಿಗಿಂದಾನು ಮಾಡ್ತಾ ಇದ್ವಿ ಅದನ್ನೇ. ಮತ್ತೆ ಮಡಬೈಗೆಲ್ಲ ಹಸಿ ಸಗಣಿ ತಗೊಂಡು ಹಾಕ್ಬಿಡ್ತೀವಿ, ನೀರ್ ಹರಿಚಿತ್ತಲ್ಲ ಅಲ್ಲ ಗದ್ದಿಗೆ ಹರಿದೋಗುತ್ತೆ. ಮಡಬೈಗೆ ಏನ್ ಮಂಕ್ರಿಲ್ ತಗೊಂಡೋಗಿ ಹಾಕ್ತೀರಾ ಅಥವಾ ಹೆಂಗೆ? ಇಲ್ಲ, ಹಸಿ ಸಗಣಿ ತಗೊಂಡೋಗ್ಬಿಟ್ಟು ಮಡಬೈಗೆ ಹಾಕ್ತಿವಿ, ನೀರ್ ಹೋಗುತ್ತಲ್ಲ ಅದೆಲ್ಲ ಗದ್ದಿಗೆ ಹರಿಯುತ್ತೆ. ವರ್ಷ ಹಂಗೆ ಮಾಡ್ತೀರಿ? ಯಾವ ಟೈಮ್ ಅಲ್ಲಿ ಕೆಲಸ ಮಾಡ್ತೀರಿ? ಅದು ಈಗ ನಟ್ಟು ಒಂದ್ 8-15 ದಿವಸ ಹೋದ್ಮೇಲೆ ಆಗ ಮಾಡ್ತೀವಿ, ಕಳೆ ತೆಗಿಯೋ ಟೈಮಲ್ಲಿ ಕಳೆ ಕೈ ಆಡ್ತೀವಲ್ಲ ಆಗ ಸಗಣಿ ಎಲ್ಲ ಕೈ ಆಡ್ತೀವಿ. ಈಗ ನಾಟಿ ಆಗಕ್ಕಿಂತ ಮೊದ್ಲು ಕಾಂಪೋಸ್ಟ್ ಗೊಬ್ಬರ ಇಲ್ಲ ಕೊಟ್ಟಿಗೆ ಗೊಬ್ಬರ ಹಾಕತ್ತೀರಿ? ಗೊಬ್ಬರ ಹೇರ್ತಿವಿ ಗದ್ದಿಗೆ, ಹಾಕಿ ಹಾಕ್ತಿವಿ. ಎಕರೆಗೆ ಒಂದ್ ಟ್ಯಾಕ್ಟರ್ನಂತೆ, 2 ಹಾಕ್ಬಿಡ್ತೀವಿ. 2 ಒಂದ್ ಎಕರೆಗೆ 2 ಗೊಬ್ಬರ ಹಾಕ್ತೀರಿ? ಅದಾದ್ಮೇಲೆ ಈ ಸಗಣಿ ಹಸಿ ಸಗಣಿ ತಗೊಂಡೋಗಿ ಕಲಸ್ತೀವಿ ಅಂತ ಅಂದ್ರಲ್ಲ, ಎಷ್ಟು ದಿವಸ ಈ ಕೆಲಸ ಮಾಡ್ತೀರಿ? ಅಂದ್ರೆ ಒಂದೊಂದ್ಸರಿ ಒಂದೊಂದು ಗದ್ದಿಗೆ ಹಾಕ್ಬಿಡ್ತೀವಿ, ಎಕರೆ ಲೆಕ್ಕದಲ್ಲಿ ಇಷ್ಟು ಎಕರೆ ಗದ್ದಿಗೆ ಅಂತ ಹೇಳಿ ಎಷ್ಟು ಅಡಿಗೆ ಒಂದೊಂದ್ ಗದ್ದಿಗೆ ಒಂದೊಂದ್ ಅಡಿಗೆ ಹಾಕ್ತಿವಿ ಮಡಬೈಗೆ, ಅದು ಕೆಳ್ಳೆ ಗದ್ದಿಗೆ ಹೋಗುತ್ತೆ ಕರ್ಕೊಂಡು. ಆಗ ಮತ್ತೆ ಮೇಲೆ ಗದ್ದಿಗೆ ಹಾಕ್ತಿವಿ. ಮತ್ತೆ ಮೇಲ್ಗಡೆ ಗದ್ದೆಗೆ ಹಾಕ್ತಾ ಇದ್ರೆ ಬರೀ ಮಡಬೈ ಹತ್ರ ಹಾಕಿದ್ರೆ ಸಾಕು, ನೀರು ಹೋಗುತ್ತಲ್ಲ ಅದು ಕಲ್ಸಿದಂಗ ಹೋಗುತ್ತೆ ಹರ್ಕೊಂಡು. ಏನ್ ಒಂದೊಂದ್ಸರಿ ಒಂದೊಂದ್ ಅಡಿಗೆ ಹಾಕಿದ್ರೆ ಸಾಕಾಗುತ್ತೆ? ಮಡಬೈಗೆ ಹಾಕ್ಬಿಡ್ತೀವಿ ಅಡಿಗೆ, ಅದೆಲ್ಲ ನೀಟಾಗಿ ಕಲಸ್ತಂಗಾಗಿ ಎಲ್ಲ ಕೆಳಗಡೆ ಗದ್ದೆಗೆ ಹರ್ಕೊಂಡು ಹೋಗುತ್ತೆ, ಎಲ್ಲಾ ಭಾಗಕ್ಕೂ ಕೂಡ ತಲುಪುತ್ತೆ. ಕೈ ಆಡ್ತೀವಿ ಒಂದ್ ಸ್ವಲ್ಪ, ಹೆಂಗೆ ಹೆಪ್ಪ ಹಾಕಿದ್ರೆ ಅಲ್ಲಿಗೆ ನಿಂತ್ಕತ್ತೆ ಅಂತ ಹೇಳಿ ಕೈ ಆಡ್ಬಿಟ್ಟು ಬರ್ತೀವಿ. ನೀರ್ ಹರಿಯುತ್ತೆ, ನೀರ್ ಹರಿವಾಗ ಅದೆಲ್ಲ ಅದ್ರ ಜೊತೆ ಸೇರ್ಕೊಂಡು ಹೋಗುತ್ತೆ, ಎಲ್ಲಾ ಕಡೆಗೂ ಕೂಡ ತಲುಪುತ್ತೆ. ಈ ತರ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ ಗದ್ದೆ? ಮಿಷಿನ್ ನಾಟಿ ಮಾಡಿದ್ವಲ್ಲ ಆಗಿಂದನು ಆ ಕೆಲಸ ಮಾಡ್ತೀವಿ. ಅದ್ ಮಾಡೋದ್ರಿಂದ ಅನುಕೂಲ ಅಂತ ಅನ್ಸುತ್ತೆ ನಿಮ್ಗೆ? ಅನ್ಸುತ್ತೆ, ಭತ್ತನು ಚೆನ್ನಾಗುತ್ತೆ. ಈಗ ಅದೇ ಒಂದ್ ಕ್ವಿಂಟಲ್ ಭತ್ತ ಜಾಸ್ತಿ ಬರುತ್ತೆ ಮಿಷಿನ್ ನಾಟಿ ಒಂದ್ ಎಕರೆಗೆ. ಹೆಂಗ್ ಅನುಕೂಲ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತದ ಆ ತರ ಮಾಡೋದ್ರಿಂದ? ಕೈ ನಾಟಿಗೂ ಮಿಷಿನ್ ನಾಟಿಗೂ ವ್ಯತ್ಯಾಸ ಐತೆ. ಭತ್ತ ಚೆನ್ನಾಗಾಗುತ್ತೆ ಮಿಷಿನ್ ನಾಟಿಲಿ, ಕೈ ನಾಟಿದ ಭತ್ತ ಎಷ್ಟ ಅಂದಾಗ ಬರಕಲ್ಲ. ಈಗ ನಾಟಿ ಆದ್ಮೇಲೆ ಕಳೆ ಎಷ್ಟು ದಿವಸಕ್ಕೊಂದ್ಸರಿ ತೆಗಿತೀರಿ? ನಾಟಿ ಆದ್ಮೇಲೆ 15 ದಿವಸ ತೆಗಿತೀವಿ. ಒಂದೇ ಕಳೆಯಿಂದ ಎರಡು ಕಳೆ ಮಾಡ್ತೀರಿ? ಕಳೆ ತೆಗಿತೀವಿ. ಕಳೆ ತೆಗೆದಾಗ ಗೊಬ್ಬರ ಹಾಕೋದಿಲ್ಲ? ಇಲ್ಲ. ಗೊಬ್ಬರ ಯಾವಾಗ್ಲೂ ಬಳಸಲಿಲ್ವಾ ನೀವು? ಇಲ್ಲ. ಯಾಕೆ ಅಂದ್ರೆ ಬೇಡ ಹಾಕೋದು ಅಂತ, ಬೋರ್ ಬತ್ತೆ ಗದ್ದೆ ಅಂತ ಹೇಳ್ಬಿಟ್ಟು ಈ ಧನಿಯ ಗೊಬ್ಬರನೇ ಹಾಕ್ತಾ ಇದೀವಲ್ಲ, ಹಂಗಾಗಿ ಧನಿಯ ಗೊಬ್ಬರನೇ ಹಾಕಕ್ ಮಾಡಿದ್ವಿ. ಈಗ ಭತ್ತಕ್ಕೆ ಏನಾದ್ರೂ ಜೀವಾಮೃತ ಅದು ಇದು ಮಾಡ್ಕೋತೀರಾ ಹೆಂಗೆ? ಈಗ ಮಾಡ್ಬೇಕು, ಮಾಡಿಲ್ಲ. ಜೀವಾಮೃತ ಇದುವರೆಗೂ ನೀವು ಮಾಡಿಲ್ಲ? ಮುಂಚೆ ಹಾಕ್ತಿದ್ವಿ ಗದ್ದೆಗೆ, ಇನ್ನ ಈಗ ಮಾಡ್ಬೇಕು ಗದ್ದೆಗೆ ಹಾಕಕ್ಕೆ. ಜೀವಾಮೃತ ಹೆಂಗ್ ಕೊಡ್ತೀರಾ ಅದಕ್ಕೆ ಗದ್ದೆಗೆ? ಅದೇ ಅದನ್ನು ಕೊಡ್ಪಂದಲ್ಲೇ ಎಲ್ಲ ಚೆಲ್ತೀವಿ, ನೀರ್ ಹುಯ್ತಿವಲ್ಲ ಆ ತರ ಹುಯ್ತೀವಿ ಗದ್ದೆಗೆ. ಏನು ಮಡಬಾಯಿ ಹತ್ರ ಹುಯ್ದ್ರೆ ಸಾಕಾಗುತ್ತಾ? ಹೆಂಗೆ? ಗದ್ದೆಗೆ ಹುಯ್ತೀವಿ. ಗದ್ದೆಗೆನೆ ಹುಯ್ ಬಿಡ್ತೀರಿ? ಮಕ್ಕಳು ಹೋಗಿ ಗದ್ದೆಗೆ ಹುಯ್ತೀವಿ. ಸಿಂಪಡಣೆ ಮಾಡಕ್ ಆಗೋದಿಲ್ಲ? ಇಲ್ಲ, 7 ದಿವಸಕ್ಕೆ ತಗೊಂಡೋಗಿ ಹುಯ್ತೀವಿ ಗದ್ದೆಗೆ. ಬ್ಯಾರ್ಲಿ ಹುಯ್ಕೆ ಬಿಟ್ಟು ಎಲ್ಲಾನು ಕಲಸ್ತೀವಿ, ಒಟ್ಟಿಗೆ ಮಾಡ್ಕೊಂಡ್ ತಗೊಂಡೋಗಿ ಗದ್ದೆ ಹುಯ್ತೀವಿ ಕೊಡ್ಪಂದಲ್ಲಿ. ಈಗ ಒಂದ್ 3 ಎಕರೆಗೆ ನಿಮ್ಗೆ ಎಷ್ಟು ಭತ್ತ ಆಗುತ್ತೆ? 3 ಎಕರೆಗೆ ಅಂದ್ರೆ ನಾವು ಅಂದಾಜ್ ಮಾಡಕ್ಕಲ್ಲ, ಒಟ್ಟಿಗೆ ಎಲ್ಲ ತಂದು ಹೋಯ್ತೀವ, ಹಂಗಾಗಿ ಲೆಕ್ಕ ಸಿಗಾಕಲ್ಲ. ಬೀಜದ ಭತ್ತ ಎಲ್ಲ ನೀವೇ ಇಟ್ಕೊಂಡಿರ್ತೀರೋ ಇಲ್ಲ ಬೇರೆ ಕಡೆ ತತ್ತಿರೋ ಹೆಂಗೆ? ಈ ವರ್ಷ ತಂದ್ವಿ ಬೇರೆ ಭತ್ತವ ಅಗ್ರಿಕಲ್ ಆಫೀಸಲ್ಲಿ, 25 kg 1,000 ರೂಪಾಯಿ ಕೊಟ್ಟು ಅದ ಮುನ್ನರ್ಷಕ್ಕೆ ಮಾಡ್ತೀವಿ. ಇಷ್ಟು ವರ್ಷ ದಿವಸ ನಾವೇ ಮಾಡ್ತಾ ಇದ್ವಿ, ಈ ವರ್ಷ ಬದಲಿಸಿದ್ವಿ. ಈಗ 3 ಎಕರೆಗೆ ಎಷ್ಟು ಚೀಲ ಭತ್ತ ಆಗುತ್ತೆ ಅಂತ ಗೊತ್ತಿಲ್ಲ ನಿಮ್ಗೆ? ಇಲ್ಲ, ಈ ಸರಿ ಅಂದಾಜ ಆಗಿಲ್ಲ. ಈಗ ನಿಮ್ಗೆ ಸಾಕಾಗುತ್ತೆ, ಅದು ಮಾರಾಟ ಮಾಡ್ತಾರಾ? ಮಾರಾಟ ಮಾಡ್ತೀವಿ, ಊಟಕ್ಕೆ ಇಟ್ಕೊಂಡು ಉಳಿದಿದ್ದೆಲ್ಲ ಮಾರ್ತೀವಿ, ಮತ್ತೆ ಗುತ್ತಿಗೆ ಕೊಡೋರಿಗೆ ಕೊಡ್ತೀವಿ. ಗುತ್ತಿಗೆ ಹೆಂಗೆ? ಗುತ್ತಿಗೆ 2 ಏರು ಎಕರೆಗೆ. ಎಕರೆಗೆ 2 ಏರು. 2 ಏರು ಅಂತ ಅಂದ್ರೆ ಎಷ್ಟು ಭತ್ತ ಕೊಡ್ಬೇಕು ಅವ್ರಿಗೆ? ಅಲ್ಲಿಗೆ 2 ಏರು ಅಂದ್ರೆ 4 ಕ್ವಿಂಟಲ್. 4 ಕ್ವಿಂಟಲ್. 1 ಎಕರೆಗೆ 4 ಕ್ವಿಂಟಲ್ ಕೊಡ್ಬೇಕಾ? ಎಕರೆಗೆ. ಎಕರೆಗೆ ಅದೇ 1 ಎಕರೆಗೆ 4 ಕ್ವಿಂಟಲ್ ಭತ್ತ ಅವ್ರಿಗೆ ಕೊಡ್ಬೇಕು. ಅವ್ರಿಗೆ ಕೊಡೋದು, ಉಳಿದಿದೆಲ್ಲ ನಾವೇ ಬಳಸ್ಕೊಂತೀವಿ. ಹುಲ್ಲು? ಹುಲ್ಲು ಇಟ್ಕೊಂತೀವಿ ನಾವು ದನಿಗೆ. ನೀವು ದನಿಗೋಸ್ಕರನೇ ಈಗ ಮಾಡ್ತಾ ಇರೋದಲ್ವಾ? ಮತ್ತೆ ಹುಲ್ಲು ಕೊಳಕ್ ಆಗಲ್ವಲ್ಲ, ಹಂಗಾಗಿ ನಾವೇ ಮಾಡ್ತೀವಿ ಸ್ವಂತ. ಹುಲ್ಲು ನಿಮ್ಗೆ ಸಾಕಾಗುವಷ್ಟು ಆಗುತ್ತಾ? ಆಗುತ್ತೆ, ಉಳಿತೈತೆ. ಬೆಳ್ಳುಳ್ಳಿ ಉಳಿಯುತ್ತೆ. ಮಾರಾಟ ಮಾಡ್ತಿರಲ್ಲ ನೀವು? ಹಂಗೆ ಇಟ್ಕೊಂತೀವಿ, ಕೊಡಲ್ಲ. ಯಾಕೆಂದ್ರೆ ದನ ಇದ್ದೇ ಇರ್ತಾವಲ್ಲ ಯಾವಾಗ್ಲೂ, ಹಂಗಾಗಿ ನಾವು ಮಾರಕ್ಕಲ್ಲ. ಈಗ ಹಸಿರುಲ್ಲು ಮತ್ತೆ ಬಿಳುಲ್ಲು ಇದು ಇಷ್ಟೆಲ್ಲ ಸಾಕಾಗುತ್ತಾ? ಸಾಕಾಗುತ್ತೆ. ಸೀಮೆ ಹುಲ್ಲು ಐತಲ್ಲ, ರಾಗಿ ಹುಲ್ಲು ಏನ್ ತರೋದಿಲ್ಲ? ಇಲ್ಲ, ನಾವು ಸ್ವಂತ ಹುಲ್ಲು ಬೆಳೆದಿರ್ತೀವಲ್ಲ ಅದು, ಮತ್ತೆ ಸೀಮೆ ಹುಲ್ಲು ಐತೆ, ಗದ್ದೆ ಹಸಿರು ಹುಲ್ಲು ಕೊಯ್ತೀವಿ. ಇಷ್ಟು ಮಾಡ್ಕೊಂಡು ಭತ್ತನೂ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಬೇಸಿಗೆನಲ್ಲಿ ಮೆಣಸಿನ ಗಿಡ ಹಾಕ್ತೀನಿ ಅಂತ ಅಂದ್ರೆ ಎಷ್ಟು ಎಕರೆಗೆ ಹಾಕ್ತೀರಿ? 1 ಆಳು ಕುಯ್ಯ ಗದ್ದೆಗೆ ಹಾಕ್ತೀವಿ, 1 ಎಕರೆ ಹಾಕಕ್ಕಲ್ಲ ಈಗ. ಓಹೋ, 1 ಆಳು ಕುಯ್ಯೋದು ಅಂತ ಅಂದ್ರೆ? 1 ಆಳು ಕುಯ್ಯೋದು ಅಂದ್ರೆ 1.5 ಎಕರೆ ಆಗುತ್ತೆ. ಒಬ್ಬರೇ ಕುಯ್ದು ಬಿಡ್ಬೋದಾದ? ಕುಯ್ಯಕ್ ಹಾಕಲ್ಲ, ಜನ ಮಾಡ್ಕೋಬೇಕು, ಮನೇಲೆ ಸೇರ್ಕೊಂಡು ಕುಯ್ತೀವಿ. ಮನೇಲಿ ಸೊಸೆ ಮಗ ಇದಾರಲ್ಲ, ಎಲ್ಲ ಕುಯ್ತೀವಿ. ಮೊದ್ಲೆಲ್ಲ ಎಷ್ಟು ಹಾಕ್ತಾ ಇದ್ರಿ? ಫಸ್ಟ್ ಎಲ್ಲ 1/2 ಎಕರೆ ಮೇಲೆ ಹಾಕಿದ್ದೆ. ಈಗ 1 ಕಾಲು ಎಕರೆ ಅಷ್ಟು ಹಾಕತ್ತೀರಿ? ಅಂದ್ರೆ 1 ಕ್ವಿಂಟಲ್ ಲೆಕ್ಕ ಹಾಕತ್ತೀರಿ? ಹೌದು. ಒಳ್ಳೆ ದುಡ್ಡು ಆಗುತ್ತೆ ಮೆಣಸಿನ ಗಿಡದಲ್ಲಿ? ಈ ವರ್ಷ ಚೆನ್ನಾಗಾಯ್ತು ಮೆಣಸಿನ ಗಿಡದಲ್ಲಿ ದುಡ್ಡು. ತರಕಾರಿಲೂ ಚೆನ್ನಾಗಾಯ್ತು, ಜಾಸ್ತಿ ಮಾಡಿರ್ಲಿಲ್ಲ, ನೀರಿರ್ಲಿಲ್ವಲ್ಲ, ಹಂಗಾಗಿ ಸ್ವಲ್ಪ ಮಾಡಿದ್ರು. ಮೆಣಸಿನ ಗಿಡ ಸಾಮಾನ್ಯವಾಗಿ ಯಾವಾಗ ಹಾಕ್ತೀರಿ? ಫೆಬ್ರವರಿಗೆ. ಫೆಬ್ರವರಿಗೆ ಹಾಕ್ಬಿಡ್ತೀರಿ? ಯಾವಾಗ ಬರುತ್ತೆ ಫಸಲು? ಫೆಬ್ರವರಿಗೆ ಹಾಕಿದ್ರೆ ಅಲ್ಲಿಗೆ ಮೇ ಲಾಸ್ಟಿಗೆ ಬರುತ್ತೆ ಕಾಯಿ. ಮೇ ಲಾಸ್ಟಿಗೆ ಬರುತ್ತೆ? ಮೇ ಲಾಸ್ಟಿಗೆ ಬರುತ್ತೆ. 1-2 ತಿಂಗಳು ಸಿಗುತ್ತೆ ಕಾಯಿ? ಸಿಗುತ್ತೆ, 3 ತಿಂಗಳು ಸಿಗುತ್ತೆ ಮಳೆ ಬರ್ದೋದ್ರೆ. ಎಲ್ಲಿ ಮಾರಾಟ ಮಾಡ್ತಾರೆ ಮೆಣಸಿನ ಗಿಡ? ಹಾಸನದಲ್ಲಿ, ಚಕ್ಲೇಶ್ಪುರದಲ್ಲಿ. ಮನೆ ಹತ್ರನೇ ಬರ್ತಾರೆ. ಈ ಸರಿ ಹೆಂಗ್ ಸಿಕ್ತು ಬೆಲೆ ನಿಮ್ಗೆ? ಈ ಸರಿ 50 ರೂಪಾಯಿ 40 ರೂಪಾಯಿ ಸಿಕ್ತು ಕೆಜಿಗೆ. ಪರವಾಗಿಲ್ಲ, ಒಳ್ಳೆ ಬೆಲೆ ಅಲ್ವಾ? ಹೌದು, 100 ರೂಪಾಯಿ ಸಿಕ್ತು ಬೀನ್ಸಿಗೆ. ತರಕಾರಿ ಏನೇನ್ ಬೆಳಿತೀರಿ? ತರಕಾರಿ, ಬೀನ್ಸ್, ಟೊಮೆಟೊ, ಬದನೆ ಗಿಡ, ಸೌತೆಕಾಯಿ ಬೆಳಿತಾರೆ. ಎಲ್ಲ ನೀವ್ ಒಬ್ಬರೇ ಮಾಡ್ತಿರೋ? ಮಗ ಸೊಸೆ ನಿಮ್ಗೆ ಸೇರ್ಕತ್ತಾರೆ. ಎಲ್ಲ ಸೇರ್ಕೊಂಡು ಏನೇನ್ ಕೆಲಸ ಮಾಡ್ಕತ್ತೀರಿ? ಮಣ್ಣೆ ಎರ್ಸೋದು, ಮೆಣಸಿನ ಗಿಡ ನೆಟ್ಕೊಳ್ಳೋದು, ಕುಬ್ಕೋದು, ಕುಯ್ಯೋದು ಅಷ್ಟೇ, ಇನ್ನೇನ್ ಮಾಡ್ತಾರೆ. ಬೇಸಿಗೆನಲ್ಲಿ ಮಾತ್ರ ತರಕಾರಿ ಮಾಡ್ತೀರಿ? ಇನ್ನ ಯಾವಾಗ್ಲೂ ಮಾಡಕ್ ಆಗಲ್ಲ. ತರಕಾರಿ ಏನೇನ್ ಬೆಳಿತೀರಿ? ತರಕಾರಿ ಅದೇ ಬದನೆ ಗಿಡ, ಸೌತೆ, ಬೀನ್ಸ್, ಟೊಮೆಟೊ, ಸೊಪ್ಪು ಬೆಳಿತೀವಿ. ಎಲ್ಲ ಸ್ವಸ್ವಲ್ಪ ಸ್ವಸ್ವಲ್ಪನೇ ಹಾಕತ್ತೀರಿ? ಫಸ್ಟ್ ಎಲ್ಲ ದೊಡ್ಡಗ್ ಹಾಕಿತ್ತಿದ್ವಿ ಗದ್ದಿಗೆ, ಈಗ ಹಾಕಕ್ ಆಗಲ್ಲ, ದನ ಬರ್ತಾವಲ್ಲ, ದನಗಳ ಹಾವಳಿ ಸ್ವಲ್ಪ ಜಾಸ್ತಿ ಬೇಸಿಗೆಲಿ. ಅದಕ್ಕೇನ್ ಸ್ವಲ್ಪ ಏನಾದ್ರೂ ಬೇಲಿ ಗಿಲಿ ಕಟ್ಕೊಂಡು ಹಾಕತ್ತೀರಾ? ಇಲ್ಲ ಇಲ್ಲ, ಅಲ್ಲಿ ಗದ್ದೆಯಲ್ಲಿ ಎಲ್ಲ ಒಟ್ಟಿಗೆ ಮಾಡಿದ್ರೆ ಯಾರು ಬೇಲಿ ಕಟ್ಟಕ್ಕಲ್ಲ, ಗದ್ದೆ ಹತ್ರ ಯಾರೋ ಇರ್ತೀವಲ್ಲ, ಹಂಗಾಗಿ ಬೇಲಿ ಮಾಡಕ್ಕಲ್ಲ. ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಅಲ್ವಾ ಜೀವನ? ಇಲ್ಲಿ ಜೀವನ ಹೆಂಗ್ ಕಷ್ಟ ಆಗುತ್ತೆ ಸರ್, ನಮ್ ಕೆಲ್ಸ ನಾವ್ ಮಾಡ್ತಾ ಇರ್ತೀವಿ, ಕಷ್ಟ ಏನೈತೆ, ನಮಗ್ ಈಗ್ಲೇ ಸುಲಭ. ಮಳೆಯಲ್ಲಿ ಗದ್ದೆ ಕಡೆ ಕೆಲ್ಸಕ್ಕೆ ಹೋಯ್ತಿವ, ನಮ್ಮ ಮನೇಲಿ ಏನ್ ಕೂರಕ್ಕಲ್ಲ, ಹಂಗಾಗಿ ಏನ್ ಅನ್ಸಕ್ಕಲ್ಲ ನಮಗೆ. ಈ ಮಳೆಗಾಲದಲ್ಲೆಲ್ಲ ಹೆಂಗ್ ಮಾಡ್ತೀರಿ ಹಾಲು ತಗೊಂಡು ಹೋಗೋದಕ್ಕೆ? ಮಾಡೋದಕ್ಕೆಲ್ಲ ತಗೊಂಡೋಗ್ತೀನಿ, ರೈನ್ ಕೋಟ್ ಹಾಕೊಂತೀನಿ, ತಗೊಂಡೋಗ್ತೀನಿ ಹಾಲ.

ಈ ತರ ಎಲ್ಲ ಹಾಕೊಳ್ಳೋದ್ರಿಂದ ಒಂದಷ್ಟು ಅನುಕೂಲ ಅಲ್ವಾ ಮನೆ ಮಕ್ಕಳಿಗೆ? ಚಂದ್ರಬಳೆ ಅವೆಲ್ಲ ಬೆಳೆದಿದ್ದೀನಿ, ಈಗ ಮೊನ್ನೆ ಒಂದು ಗೊನೆ ಮುಗ್ದೋಯ್ತು. ಗೊನೆ ಬಂದಿತ್ತು. ನೀವು ಬಹಳ ಕಷ್ಟಪಟ್ಟವರು ಜೀವನದಲ್ಲಿ. ಈಗ ನಿಮ್ಮ ಈ ಕಷ್ಟವನ್ನ ಗುರುತಿಸಿ ಅನೇಕರು ಪ್ರಶಸ್ತಿ ಕೊಟ್ಟಿದ್ದಾರೆ. ಎಲ್ಲೆಲ್ಲಿಂದ ಪ್ರಶಸ್ತಿ ಬಂತು ನಿಮ್ಗೆ? ಯಾರ್ಯಾರು ಕೊಟ್ರು? ವಿಜಯ ಕರ್ನಾಟಕದವ್ರು ಕೊಟ್ಟವ್ರೆ, ಜಿಲ್ಲಾ ಮಟ್ಟದಲ್ಲಿ ಕೊಟ್ಟವ್ರೆ, ತಾಲೂಕ್ ಮಟ್ಟದಲ್ಲಿ ಕೊಟ್ಟವ್ರೆ, ಅಕ್ಕಮಹಾದೇವಿ ಸಂಘದವ್ರು ಕೊಟ್ಟವ್ರೆ. ಪ್ರಶಸ್ತಿ ಬಂದಾಗ ಏನ್ ಅನಿಸ್ತು ದೇವಜಮ್ಮರ? ಒಳ್ಳೇದ್ ಅನಿಸ್ತು, ಇಷ್ಟೆಲ್ಲ ಮಾಡಿದ್ನೆಲ್ಲ ನನಗೊಂದು ಹೆಸರು ಬಂತಲ್ಲ ಅಂತ ಹೆಮ್ಮೆ ಆಯ್ತು. ನಮ್ಮೂಲೆಲ್ಲ ಕೊಡಗಿನ ಕಡೆಯವರೆಲ್ಲ ನಮ್ಮ ಮನೆಯವರೆಲ್ಲ ತುಂಬಾ ಹೆಮ್ಮೆ ಪಟ್ರು. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದಕ್ಕೆ ಹೆಮ್ಮೆ ಆಯ್ತಲ್ಲ. ಮಕ್ಳು ಇಬ್ರು ಅಂತ ಅಂದ್ರಿ, ಏನೇನ್ ಓದ್ಸಿದ್ರಿ ಮಕ್ಳನ್ನ? ಒಬ್ಬ 9 ಓದವನೆ, ಒಬ್ಬ 8 ಓದವನೆ ಸರ್. ಏನ್ ಕೆಲಸ ಮಾಡ್ತಾರೆ ಇಬ್ರು? ಟೈಲರಿಂಗ್ ಮಾಡ್ತಾವನೆ, ಕಿರಿಯನ್ ಕಾರು ಬಾಡಿಗೆ ಮಾಡ್ತಾನೆ, ಆಟೋ ಬಾಡಿಗೆ ಮಾಡ್ತಾನೆ. ಜೊತೆಗೆ ನಿಮ್ ಜೊತೆ ಕೃಷಿನೂ ಮಾಡ್ತಾರೆ? ಮಾಡ್ತಾನೆ. ಮಕ್ಳು ನಿಮ್ ಮಕ್ಳಿಗೆ? ಮೊಮ್ಮಕ್ಳು, ಹಿರಿಯ ಮಗನಿಗೆ ಒಂದ್ ಹೆಣ್ಣು ಐತೆ, ಕಿರಿಯನ್ಗೊಂದು ಹೆಣ್ಣು ಒಂದ್ ಗಂಡ ಐತೆ, ಓದ್ತಾ ಇದಾರೆ. ಮಕ್ಳಿಗೂ ಕಲ್ತ್ಕೊಡ್ತಾರ ಹಾಲು ಕರಿಯೋದು ಮಾಡೋದು ಎಲ್ಲ? ಮಕ್ಳು ಅವ್ನ್ ಕರಿಯರಿ, ಕರಿಯಕಲ್ಲ. ಹಿಂಗೆ ಒಟ್ಟಾರೆ ಮಾಡ್ಕೊಂಡು ಜೀವನ ಚೆನ್ನಾಗಿ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಇನ್ ಮುಂದೆ ಏನ್ ಆಗುತ್ತೆ ಏನಾಗುತ್ತೆ ಅನ್ನೋದು ದೇವ್ರ ಇಚ್ಛೆ. ಇನ್ನು ಏನೇನ್ ಮಾಡ್ಬೇಕು ಅಂತ ಆಸೆ ಇದೆ ನಿಮ್ಗೆ? ಮಾಡ್ಬೇಕು ಅಂದ್ರೆ ಇನ್ನೇ ಇದೆ ಜೀವನ ಇರೋವರೆಗೂ ಏನಾರು ನಾನ್ ಮಾಡ್ಬೇಕಲ್ ಸರ್, ಬದುಕಿರೋವರೆಗೂ ಮಾಡೋಣ ಅಂತ. ನಂದು ಕೃಷಿನೇ, ದನ ಹಾಲಿಂದೆ. ಹಾಲೇ ಜೀವನ ಕೊಟ್ಟಿದ್ದು ನಿಮ್ಗೆ? ಕೊಟ್ಟಿದ್ದು ನನಗೆ, ಕೊನೆವರೆಗೂ ಹಾಲಿಂದೇ ಉಸಿರು. ಇನ್ನು ಮುಂದಕ್ಕೆ ಹಿಂಗೆ ಹಾಲು ಕರೆದು ಹಾಲು ಹಾಕ್ಬೇಕು ಅಂತ. ಹೌದು. ಏನಂತಾರೆ ನಿಮ್ ಹತ್ರ ಹಾಲಿಸ್ಕೊಳ ಅಂತವ್ರೆಲ್ಲ? ಏನು ಅನ್ನಲ್ಲ, ನೀವ್ ಇಷ್ಟು ವಯಸ್ಸಾದ್ರೂ ಬಂದ್ ಮಾಡ್ತಿರಲ್ಲ ಅಂತ ಹೇಳಿ ಹೆಮ್ಮೆ ಪಡ್ತಾರೆ. ಎಷ್ಟ್ ಬೇಗ ಬರ್ತಿರಲ್ಲ, ನಾವ್ ಎದ್ದಿರ ಕೇಳಲ್ಲ ಅಂತಾರೆ. ಈಗ ಒಬ್ರು ಹಾಲ್ನರ್ ಫೋನ್ ಮಾಡಿದ್ರು, ನಿಮ್ ಮನೆಯಲ್ಲಿರೋದು ಅಂತ, ಜಾನಕಿಯಲ್ಲಿರೋದು ಅಂದೆ. ಅಯ್ಯೋ ಎಷ್ಟ್ ಬೇಗ ಬರ್ತಿರಲ್ಲ, ಇಲ್ಲೇ ಇದಿರೋದೆಲ್ಲವ ಅಂತ ತಿಳಿದಿದ್ವಿ ಅಂತ ಫೋನ್ ಮಾಡಿದ್ರಿ. ಈಗ ಅವ್ರ ಜೊತೆ ಎಲ್ಲ ಒಳ್ಳೆ ಸಂಬಂಧ ಇಟ್ಕೊಂಡಿರ್ತೀರಿ, ಮಾತುಕತೆ ಆಡ್ಕೊಂಡು? ಚೆನ್ನಾಗಿ ನೋಡ್ಕತಾರೆ, ಹೋದ್ರೆ ಕಾಫಿ ಕರೀತಾರೆ, ಹೋಗಲ್ಲ. ಇಲ್ಲೂ ಕಾಫಿ ಕುಡಿದಿಲ್ಲ ಇವತ್ತಿನವರೆಗೂ. ಕುಡಿತೀನಿ ಅಂದ್ರೆ ಗೊತ್ತಿದ್ದಾರ ಮನೇಲಿ ಕುಡಿತೀನಿ, ಇನ್ ಬೇರೆಯವ್ರ ಮನೇಲೆಲ್ಲ ಕುಡಿಯಲ್ಲ. ಆಯ್ತು ದೇವಜಮ್ಮ ಅವ್ರೆ, ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ಚೆನ್ನಾಗಿ ಹಂಚ್ಕೊಂಡ್ರಿ. ನಿಮ್ಮನ್ನ ಸಂಪರ್ಕ ಮಾಡ್ಲಿಕ್ಕೆ ಸಂಪರ್ಕ ಸಂಖ್ಯೆಯನ್ನು ಕೂಡ ನೀವು ನೀಡಿದಿರಿ. ನಿಮ್ಗೆ ಹೇಳಕ್ ಸ್ವಲ್ಪ ಗೊತ್ತಾಗೋದಿಲ್ಲ ಅಂತ ಅಂದ್ರಿ, ಹಂಗಾಗಿ ನಾನೇ ಹೇಳ್ತೀನಿ. ದೇವಜಮ್ಮ ಅವರ ಸಂಪರ್ಕ ಸಂಖ್ಯೆ ಹೀಗಿದೆ: 9980834553. ದೇವಜಮ್ಮ ಅವರ ಸಂಪರ್ಕ ಸಂಖ್ಯೆ 9980834553. ಧನ್ಯವಾದಗಳು ದೇವಜಮ್ಮ ಅವರೇ. ನಿಮ್ಮ ಬದುಕು ಹೀಗೆ ಮುಂದುವರಿಲಿ, ಇನ್ನು ಏನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಅದೆಲ್ಲದೂ ಕೂಡ ಈಡೇರ್ಲಿ. ಈ 65ನೇ ವಯಸ್ಸಿನಲ್ಲೂ ಕೂಡ ಇವತ್ತಿಗೂ ಕೂಡ ಹಾಲನ್ನ ನೀವೇ ಸ್ವತಃ ಕೈಯಾರೆ ಕರೆದು ಕೈಯಾರೆ ಅದನ್ನ ತಗೊಂಡೋಗಿ ಮನೆ ಮನೆಗೆ ಕೊಡುವ ಮೂಲಕ ಜೀವನವನ್ನ ಕಟ್ಕೊಂಡಂತವ್ರು. ನಿಮ್ಮಂತವ್ರು ನಮ್ಮಂತವ್ರಿಗೆ ಒಳ್ಳೆ ಆದರ್ಶ ಪ್ರಾಯರು ಕೂಡ. ಹೌದು, ಅದಷ್ಟಕ್ಕೆ ಸೀಮಿತ ಆಗದೆ ಏನ್ ನಿಮ್ಮ ಜಮೀನ್ ಇದೆಯೋ ಆ ಜಮೀನಲ್ಲೂ ಕೂಡ ಕೃಷಿ ಮಾಡ್ತೀರಿ, ಇವತ್ತಿಗೂ ಕೂಡ ಭತ್ತವನ್ನ ಬೆಳ್ಕೊಳ್ತಿದ್ದೀರಿ. ಹೀಗೆ ನಿಮ್ಮ ಕೃಷಿ ಕಾಯಕ ಮುಂದುವರಲಿ, ಅನೇಕ ಜನರಿಗೆ ಇದು ಆದರ್ಶವಾಗ್ಲಿ, ಮಾದರಿಯಾಗ್ಲಿ. ನಿಮ್ಮ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹಾಲು ಉತ್ಪಾದನೆ ಹಾಗೂ ಮಾರಾಟದಲ್ಲಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಜಾನೇಕೆರೆಯ ರೈತ ಮಹಿಳೆ ದೇವಾಜಮ್ಮ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ರೈತ ಬಾಂಧವರೇ, ಸಾವಯವ ಕೃಷಿ ಪದ್ಧತಿ ಈ ಕುರಿತಂತೆ ಒಂದಷ್ಟು ವಿಚಾರಗಳು. ಮಣ್ಣಿನ ಆರೋಗ್ಯವನ್ನು ಮತ್ತು ಪರಿಸರದ ಸ್ವಚ್ಛತೆಯನ್ನು ಕಾಪಾಡಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಉತ್ಪಾದನೆ ಮಾಡಲು ರೈತರು ಸಾವಯವ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದು ಸೂಕ್ತ. ದೈವದತ್ತವಾದ ಕೃಷಿ ಸಂಪನ್ಮೂಲಗಳಲ್ಲಿ ಒಂದಾದ ಮಣ್ಣನ್ನು ಜೀವಂತವಾಗಿಟ್ಟು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡು ಬೆಳೆ ತೆಗೆಯುವ ವಿಧಾನವೇ ಸಾವಯವ ಕೃಷಿ ಪದ್ಧತಿ. ಸಮಗ್ರ ಸಾವಯವ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಪರಿಸರದ ಮಾಲಿನ್ಯವನ್ನು ತಡೆಗಟ್ಟಲು ಸಾಧ್ಯವಾಗುವುದಲ್ಲದೆ ಮಣ್ಣಿನ ಆರೋಗ್ಯವನ್ನೂ ಕಾಪಾಡಬಹುದಾಗಿದೆ. ಈ ಕುರಿತ ಒಂದಷ್ಟು ವಿಧಾನಗಳನ್ನು ಗಮನಿಸಿದಾಗ, ಕನಿಷ್ಠ ಉಳುಮೆ ಮಾಡುವುದು. ಹೆಚ್ಚು ಸಲ ಭೂಮಿಯನ್ನ ಉಳುಮೆ ಮಾಡುವುದರಿಂದ ಸಸ್ಯವರ್ಗ ಮತ್ತು ಪ್ರಾಣಿವರ್ಗಗಳಿಗೆ ಹಾನಿಯಾಗಿ ಮಣ್ಣಿನ ಸವೆತ ಹೆಚ್ಚಾಗಿ ಮಣ್ಣಿನಲ್ಲಿರುವ ಸತ್ವಾಂಶಗಳು ಹಾನಿಯಾಗುತ್ತವೆ. ಆದ್ದರಿಂದ ಆಳವಾದ ಕನಿಷ್ಠ ಉಳುಮೆ ಮಾಡುವುದನ್ನು ಅನುಸರಿಸುವುದು ಒಳ್ಳೆಯದು. ಇನ್ನು ಎರೆಗೊಬ್ಬರ. ಎರೆಹುಳುಗಳಿಂದ ತಯಾರಿಸಲ್ಪಟ್ಟ ಸಾವಯವ ಗೊಬ್ಬರ ಹೆಚ್ಚು ಹೆಚ್ಚಾಗಿ ಬಳಸಬಹುದು. ಹಸಿರೆಲೆ ಗೊಬ್ಬರವನ್ನು ಯಥೇಚ್ಛವಾಗಿ ಬಳಸುವುದು, ವಿವಿಧ ಹಸಿರೆಲೆ ಬೆಳೆಗಳಿಂದ ಬಂದಂತಹ ಎಲೆ ಕಾಂಡವನ್ನು ಮಣ್ಣಿಗೆ ಬೆರೆಸಿ ಬಳಕೆಯನ್ನ ಮಾಡಬಹುದು. ಜೈವಿಕ ಗೊಬ್ಬರಗಳಾದ ರೈಜೋಬಿಯಂ, ಅಜಟೋಬ್ಯಾಕ್ಟರ್ ಮತ್ತು ಅಜೋಸ್ಪೈರಿಲಂ ಜೀವಾಣು ಗೊಬ್ಬರಗಳನ್ನು ಬಳಸಬಹುದು. ಭತ್ತದ ಗದ್ದೆಯಲ್ಲಿ ಅಜೋಲಾ ನೀಲಿ ಹಸಿರು ಪಾಚಿಯನ್ನ ಬೆಳೆಸಿ ಗೊಬ್ಬರವಾಗಿ ಬಳಸಬಹುದು. ರಂಜಕ ಕರಗಿಸುವ ಮತ್ತು ಸಾವಯವ ಪದಾರ್ಥ ಕೊಳೆಸುವ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸಬಹುದು. ರಾಸಾಯನಿಕ ವಸ್ತುಗಳ ಬದಲಿಗೆ ಬೇವಿನ ಮೂಲದ ಅಥವಾ ತಂಬಾಕುಯುಕ್ತ ಪೀಡೆನಾಶಕಗಳನ್ನು ಹೆಚ್ಚಾಗಿ ಬಳಸುವುದು ಮತ್ತು NPV ಬಳಕೆ ಮಾಡುವುದು, ಅಂತಂದ್ರೆ ನ್ಯೂಕ್ಲಿಯರ್ ಪಾಲಿ ಹೈಡ್ರಾಸಿಸ್ ವೈರಸ್, ಇದನ್ನ ಬಳಕೆ ಮಾಡಬಹುದು. ಬದುಗಳ ಮೇಲೆ ಮತ್ತು ಸಾಗುವಳಿಗೆ ಯೋಗ್ಯವಲ್ಲದ ಜಾಗಗಳಲ್ಲಿ ಮರಗಿಡಗಳನ್ನ ಬೆಳೆಸಬಹುದು. ಸೂಕ್ತವಾದ ಬೆಳೆಗಳ ಪರಿವರ್ತನೆ, ಮಧ್ಯಂತರ ಬೆಳೆ ಹಾಗೂ ಮಿಶ್ರ ಬೆಳೆ ಪದ್ಧತಿಯನ್ನ ಅನುಸರಿಸಬಹುದು. ಜೊತೆಗೆ ಕೀಟ ಮತ್ತು ರೋಗಗಳನ್ನ ಹತೋಟಿಯಲ್ಲಿ ಇಡ್ಲಿಕ್ಕೆ ಸಮಗ್ರ ಪೀಡೆ ಹತೋಟಿ ಕ್ರಮಗಳನ್ನ ಅನುಸರಿಸಬಹುದು. ಭತ್ತದ ಬೆಳೆಯಲ್ಲಿ ಅಜೋಲವನ್ನ ಬೆಳೆಸಿ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸುವ ವಿಧಾನ ಹೇಗಿದೆ? ಅಜೋಲಾ ಝರಿಯಾ ಜಾತಿಗೆ ಸೇರಿದ ಒಂದು ಸಸ್ಯ. ಇದು ಶುದ್ಧ ನೀರಿನಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಈ ಸಸ್ಯದೊಡನೆ ನೀಲಿ ಹಸಿರು ಪಾಚಿ ಯಾವಾಗಲೂ ಇರುತ್ತೆ. ಇದರ ವೈಜ್ಞಾನಿಕ ಹೆಸರು ಅನಾಬೆನಾ ಅಜೋಲೆ. ಅಜೋಲಾ ಸಸ್ಯವು ನೀಲಿ ಹಸಿರು ಪಾಚಿಗೆ ವಾಸಿಸಲು ಸ್ಥಳ ಮತ್ತು ಪೌಷ್ಟಿಕಾಂಶಗಳನ್ನು ಒದಗಿಸುತ್ತೆ. ಬದಲಾಗಿ ನೀಲಿ ಹಸಿರು ಪಾಚಿಯು ಗಾಳಿಯಲ್ಲಿರುವ ಸಾರಜನಕವನ್ನ ಸಸ್ಯಕ್ಕೆ ಒದಗಿಸಿ ಸಸ್ಯದ ಬೆಳವಣಿಗೆಗೆ ಸಹಾಯವಾಗುವಂತೆ ಮಾಡುತ್ತೆ. ಇದರಿಂದ ಅಜೋಲವು ಸಾಕಷ್ಟು ಪೋಷಕಾಂಶಗಳಿಂದ ಕೂಡಿರುತ್ತೆ. ಇನ್ನು ಅಜೋಲಾದ ಪ್ರಾಮುಖ್ಯತೆಯನ್ನ ಗಮನಿಸಿದಾಗ ಅಜೋಲಾ ಶುದ್ಧ ನೀರಿನಲ್ಲಿ ಚೆನ್ನಾಗಿ ಬೆಳೆಯೋದ್ರಿಂದ ಭತ್ತದ ಬೆಳೆಗೆ ಸೂಕ್ತವಾದ ಜೈವಿಕ ಗೊಬ್ಬರ ಆಗಿದೆ. ಭತ್ತದಲ್ಲಿ ಅಜೋಲವನ್ನು ಉತ್ತಮ ಹಸಿರು ಗೊಬ್ಬರವಾಗಿ ಉಪಯೋಗಿಸಬಹುದು ಮತ್ತು ಇದರಿಂದ ಸ್ವಲ್ಪ ಮಟ್ಟಿಗೆ ಸಾರಜನಕದ ರಾಸಾಯನಿಕ ಗೊಬ್ಬರವನ್ನ ಕಡಿಮೆ ಮಾಡಬಹುದು. ಪ್ರತ್ಯೇಕವಾಗಿ ಬೆಳೆದು ಯಾವುದೇ ಬೆಳೆಗಾದರೂ ಗೊಬ್ಬರವನ್ನಾಗಿ ಉಪಯೋಗಿಸಬಹುದು. ಅಲ್ಲದೆ ಅಜೋಲಾ ಮತ್ತು ಪ್ರೋಟೀನ್ ಅಂಶವನ್ನು ಹೊಂದಿರುವುದರಿಂದ ಪ್ರಾಣಿಗಳಿಗೆ ಅಥವಾ ಕೋಳಿಗಳಿಗೆ ಆಹಾರವಾಗಿ ಬಳಸಬಹುದು. ಅಜೋಲಾವನ್ನು ಬೆಳೆಸುವ ಮತ್ತು ಮಣ್ಣಿಗೆ ಸೇರಿಸುವ ವಿಧಾನ ಹೀಗಿದೆ. ಇದರಲ್ಲಿ ಎರಡು ರೀತಿಯ ವಿಧಾನಗಳನ್ನು ಗಮನಿಸಬಹುದು. ಒಂದು ತೊಟ್ಟಿಗಳಲ್ಲಿ ಬೆಳೆಯುವ ವಿಧಾನ, ಮತ್ತೊಂದು ಮುಖ್ಯ ಭೂಮಿಯಲ್ಲಿ ಅಜೋಲಾವನ್ನು ಬೆಳೆದು ಮಣ್ಣಿನಲ್ಲಿ ಸೇರಿಸುವ ವಿಧಾನ. ಈಗ ತೊಟ್ಟಿಗಳಲ್ಲಿ ಬೆಳೆಯುವ ವಿಧಾನವನ್ನ ನೋಡೋಣ. ಇದು ನೀರಿನಲ್ಲಿ ಬಹಳ ವೇಗವಾಗಿ ವೃದ್ಧಿಗೊಳ್ಳುತ್ತೆ. ಹೆಚ್ಚು ಉಷ್ಣಾಂಶವಿರುವ ಕಾಲದಲ್ಲಿ, ಅಂತಂದ್ರೆ ಫೆಬ್ರವರಿಯಿಂದ ಜೂನ್ ವರೆಗೆ, ಇದರ ಬೆಳವಣಿಗೆ ಕುಂಠಿತವಾಗಿರುತ್ತೆ. ಉಳಿದ ತಿಂಗಳುಗಳಲ್ಲಿ ಬಹುಬೇಗ ವೃದ್ಧಿಗೊಳ್ಳುತ್ತೆ. ಇದನ್ನು ನೀರಿನ ತೊಟ್ಟಿಗಳಲ್ಲಿ ಅಥವಾ ನೆಲದಲ್ಲಿ 1 ಅಡಿ ತಗ್ಗನ್ನ ಮಾಡಿ ಬೆಳೆಸಬಹುದು. ನೆಲದಲ್ಲಿ 1 ಅಡಿ ಆಳ, 2 ಅಡಿ ಉದ್ದ ಮತ್ತು 5 ಅಡಿ ಅಗಲದಲ್ಲಿ ತೊಟ್ಟಿಯ ಹಾಗೆ ಮಡಿಯನ್ನ ಮಾಡಬೇಕು. ಇದನ್ನು ಪ್ಲಾಸ್ಟಿಕ್ ಹಾಳೆಯಿಂದ ಹೊದಿಸಿ ಇದರಲ್ಲಿ ನೀರು ನಿಲ್ಲಿಸಿ ಇದಕ್ಕೆ 20 ಕೆಜಿ ಸಗಣಿಯಿಂದ ತಯಾರಿಸಿದ ಬಗ್ಗಡವನ್ನ ಹಾಕಬೇಕು. ನಂತರ 8 ಕೆಜಿ ಅಜೋಲವನ್ನು ಪ್ರತಿ ಮಡಿಗೆ ಸರಿಯಾಗಿ ಹರಡಬೇಕು. ಪ್ರತಿ 4 ದಿನಗಳಿಗೆ ಒಮ್ಮೆ ಪ್ರತಿ ಬಾರಿ 100 ಗ್ರಾಂ ಸೂಪರ್ ಫಾಸ್ಫೇಟ್ ಅನ್ನ 3 ಬಾರಿ ಕೊಡಬೇಕು. 15-20 ದಿನಗಳಲ್ಲಿ ವೃದ್ಧಿಯಾದ ಅಜೋಲದಿಂದ ಸುಮಾರು 40-50 ಕೆಜಿ ತಾಜಾ ಅಜೋಲವನ್ನ ಪಡೆಯಬಹುದು. ಇದನ್ನು ಸಾವಯವ ಗೊಬ್ಬರವಾಗಿ ಬಳಸಬಹುದು ಅಥವಾ ಪ್ರಾಣಿ ಕೋಳಿಗಳಿಗೆ ಆಹಾರವಾಗಿಯೂ ಬಳಸಬಹುದು. ಮುಖ್ಯ ಭೂಮಿಯಲ್ಲಿ ಅಜೋಲಾ ಬೆಳೆದು ಮಣ್ಣಿನಲ್ಲಿ ಸೇರಿಸುವ ವಿಧಾನ ಹೀಗಿದೆ. ಭತ್ತವನ್ನ ನಾಟಿ ಮಾಡುವುದಕ್ಕಿಂತ 1 ತಿಂಗಳು ಮೊದಲು 1 ಎಕರೆಗೆ 100 ಕೆಜಿಯಂತೆ ಅಜೋಲಾವನ್ನು ಗದ್ದೆಯಲ್ಲಿ ಬೆಳಿಬೇಕು. 15-20 ದಿನಗಳಲ್ಲಿ ಅಜೋಲಾ ಚೆನ್ನಾಗಿ ಬೆಳೆಯುತ್ತೆ. ನಂತರ ನೀರನ್ನ ಇಂಗಿಸಿ ಅಜೋಲಾವನ್ನು ಮಣ್ಣಿನೊಂದಿಗೆ ಬೆರೆಯುವಂತೆ ರಂಟೆ ಹೊಡೆದು 8-10 ದಿನಗಳ ನಂತರ ಭತ್ತವನ್ನ ನಾಟಿ ಮಾಡಬಹುದು. ಅಥವಾ ಭತ್ತದ ಪೈರನ್ನು ನಾಟಿ ಮಾಡಿದ 1 ವಾರದ ನಂತರ ಅಜೋಲಾವನ್ನು ಎಕರೆಗೆ 100 ಕೆಜಿಯಂತೆ ಗದ್ದೆಗೆ ಬಿಟ್ಟಾಗ 20-25 ದಿನಗಳಲ್ಲಿ 4 ಟನ್ಗಳಷ್ಟು ಅಜೋಲಾ ಬೆಳವಣಿಗೆ ಆಗುತ್ತೆ. ಇದನ್ನ ಭೂಮಿಗೆ ಸೇರಿಸಬೇಕು. ಬೆಳೆದ ಅಜೋಲಾವನ್ನು ಮಣ್ಣಿಗೆ ಬೆರೆಸುವಾಗ ಭತ್ತದ ಪೈರಿಗೆ ತೊಂದರೆಯಾಗದಂತೆ ಎಚ್ಚರಿಕೆಯನ್ನ ವಹಿಸಬೇಕು. ಉಳಿದುಕೊಂಡ ಅಜೋಲಾ ಸಸಿಗಳು ಮತ್ತೆ 15-20 ದಿನಗಳಲ್ಲಿ ಪುನಃ ವೃದ್ಧಿಯಾಗುತ್ತವೆ. ಇದನ್ನು ಮತ್ತೆ ಮಣ್ಣಿಗೆ ಸೇರಿಸಬೇಕು. ಹೀಗೆ 3 ಬಾರಿ ಭತ್ತದ ಗದ್ದೆಯಲ್ಲಿ ಸೇರಿಸೋದ್ರಿಂದ ಪ್ರತಿ ಸಲವೂ ಅಜೋಲಾವನ್ನು ಮಣ್ಣಿಗೆ ಸೇರಿಸಿದಾಗಲೂ ಸುಮಾರು 20 ಕೆಜಿಯಷ್ಟು ಸಾರಜನಕವನ್ನು ಇದು ಬೆಳೆಗೆ ಒದಗಿಸುತ್ತೆ. ಅಂದ್ರೆ ಭತ್ತದ ಬೆಳೆಗೆ ಮೇಲು ಗೊಬ್ಬರವಾಗಿ ಕೊಡುವ ಸಾರಜನಕವನ್ನು ಉಳಿತಾಯ ಮಾಡಬಹುದಾಗಿರುತ್ತೆ. ಇದರ ಜೊತೆಗೆ ಹೆಚ್ಚು ಹೆಚ್ಚು ಸಾವಯವ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಿ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸಿದಂತೆ ಆಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನಾಗಲಿ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರನ್ನ ಸಂಪರ್ಕಿಸಬಹುದು. ಇನ್ನು ಕಿಸಾನ್ ಕಾಲ್ ಸೆಂಟರ್, ಇದರ ಸಂಖ್ಯೆ 1800-180-1551. ರೈತ ಬಂಧವರೇ ಗಮನಿಸ್ಕೊಳ್ಳಿ, ಕಿಸಾನ್ ಕಾಲ್ ಸೆಂಟರ್ ಇದರ ಸಂಖ್ಯೆ 1800-180-1551 ಇಲ್ಲವೇ ರೈತ ಸಹಾಯವಾಣಿ ಸಂಖ್ಯೆ 1800-425-3553. ಗಮನಿಸ್ಕೊಳ್ಳಿ, ರೈತ ಸಹಾಯವಾಣಿ ಸಂಖ್ಯೆ 1800-425-3553. ಈ ಸಂಖ್ಯೆಗೆ ಶುಲ್ಕರಹಿತ ಅಂತಂದ್ರೆ ಉಚಿತವಾಗಿ ಕರೆಯನ್ನ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಬಹುದು. ರೈತ ಬಂಧುವರೇ, ಸಾವಯವ ಕೃಷಿ ಪದ್ಧತಿ ಈ ಕುರಿತಂತೆ ವಿಚಾರಗಳನ್ನ ಕೇಳಿದಿರಿ. ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಬಿಕೆ ಸುಮಿತ್ರಾ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ಉಯ್ಯಾಲೆ ಬಣದುಯ್ಯಾಲೆ ಸಿರಿಗಂಧಗಳು ಮಾಜಿ ನುಯ್ಯಾಲೆ, ಉಯ್ಯಾಲೆ ಬಣದುಯ್ಯಾಲೆ ಸಿರಿಗಂಧಗಳು ಮಾಜಿ ನುಯ್ಯಾಲೆ. ಕಾಲ ಊರುತ ಜಾರುತ ಬಂಗಾರದ ನಡುವ ಬಳುಕುತ್ತ ಬಂಗಾರದ ನಡುವ ಬಳಗು ತಲಕವ ಬಂದಾಳೆ ಬಳಿಯ ಆಸ ನೋಡಿ ಉಯ್ಯಾಲೆ ಬಣ ದುಯ್ಯಾಲೆ ಸಿರಿ ಗಂಧದೊಳು ಮಾಜಿ ದುಯ್ಯಾಲೆ ಉಯ್ಯಾಲೆ ಬಣ ದುಯ್ಯಾಲೆ ಸಿರಿ ಗಂಧದೊಳು ಮಾಜಿ ದುಯ್ಯಾಲೆ ಬಾಗಲು ಚಿಕ್ಕದು ಬಗ್ಗಿ ಮಾಡಿ ಇದುವರೆಗೆ ಬಿಕೆ ಸುಮಿತ್ರಾ ಮತ್ತು ಸಂಗಡಿಗರ ಧ್ವನಿಯಲ್ಲಿದ್ದ ಜನಪದ ಗೀತೆ ಮೂಡಿಬಂತು.